ಮತ್ವಾಧೀರೋ ಹರ್ಷ ಶೋಕೋ ಜಹಾತಿ ಪ್ರವೃಜ್ಯ ಧರ್ಮ್ಯಂ ಅನುಮೇತಮಾಪ್ಯ ಸಮೋದತೆ ಮೋದನೀಯ ಗುಂಹಿ ಲಬ್ಧ್ವಾ ವಿವೃತಂ ವಿವೃತ ಗುಂ ಸತ್ಮ ನಚಿಕೇತ ಸಂಮನ್ನೇ ಏತಶ್ರುತ್ವಾ ಸರಿ ಸಂಪರಿಗೃಹ್ಯ ಮರ್ತ್ಯಃ ಪ್ರವೃಹ್ಯ ಧರ್ಮ್ಯಮನುಮೇತಮಾಪ್ಯ ಸಮೋದತೆ ಮೋದನೀಯ ಗುಂಹಿ ಲಬ್ಧ್ವಾ ವಿವೃತ ಗುಂ ಸತ್ಮ ನಚಿಕೇತ ಸಂಮನ್ನೇ ಹದಿಮೂರು ಆಗಿದೆಯಾ ಆಗಿದೆಯಾ ಹನ್ನೆರಡು ಭಾಷೆ ಆಗ್ಬೇಕಾ ಆಗಿದೆ ಆಗಿದೆಯಾ ಇದು ಶಬ್ದ ತುಂಬ ಸುಂದರವಾದ ಶಬ್ದ ಅಧ್ಯಾತ್ಮ ಯೋಗ ಅಧಿಗಮೇನ ಅಧ್ಯಾತ್ಮ ಯೋಗ ಅಂದರೆ ಏನು ಬಹಳ ಸುಂದರವಾಗಿ ಬರೀತಾರೆ ಅಧ್ಯಾತ್ಮ ಯೋಗ ಅಂದರೆ ವಿಷಯೇಭ್ಯ ಪ್ರತಿಸಂಹೃತ್ಯ ಚೇತಸಃ ಬರ್ಕೊಳ್ಳಿ ವಿಷಯೇಭ್ಯ ಪ್ರತಿಸಂಹೃತ್ಯ ಚೇತಸಃ ಆತ್ಮನಿ ಸಮಾಧಾನ ಅಧ್ಯಾತ್ಮ ಯೋಗ ಅಧ್ಯಾತ್ಮ ಯೋಗ ಅಂದರೆ ಆತ್ಮನಿ ಸಮಾಧಾನ ಅಂತಃಕರಣದಲ್ಲಿ ಸ್ತಬ್ಧವಾಗಿರುವುದು ಆತ್ಮನಿ ಸಮಾಧಾನ ಅಂತಃಕರಣದಲ್ಲಿ ಸ್ತಬ್ಧವಾಗಿರುವುದು ಅಂದರೆ ಏನು ಯಾವುದೇ ವೃತ್ತಿಗಳ ಪ್ರವಾಹಕ್ಕೆ ಪ್ರತಿಕ್ರಿಯಿಸದೆ ವೃತ್ತಿಗಳನ್ನು ಇಲ್ಲದಂತೆ ಮಾಡಿಕೊಳ್ಳುವುದು ಸ್ತಬ್ಧತೆ ಅಲ್ಲ ಅರ್ಥ ಆಗಲಿಲ್ಲ ವೃತ್ತಿಗಳು ಇಲ್ಲದಂತೆ ಮಾಡಿಕೊಳ್ಳುವುದು ಸ್ತಬ್ಧತೆ ಅಲ್ಲ ವೃತ್ತಿಗಳ ಸ್ಪರ್ಶ ವೃತ್ತಿಗಳ ಸ್ಪರ್ಶವಾಗದಂತೆ ನೋಡಿಕೊಳ್ಳುವುದು ಸ್ತಬ್ಧತೆ ವೃತ್ತಿಗಳು ನಮ್ಮಲ್ಲಿ ಶಬ್ದಸ್ಪರ್ಶಾದಿ ವಿಷಯಗಳಿಂದಾಗಿ ನಮಗೆ ಪ್ರಾಪ್ತವಾಗ್ತವೆ ವಿಷಯೇಭ್ಯ ವೃತ್ತಿಗಳು ಶಬ್ದಸ್ಪರ್ಶಾದಿ ವಿಷಯಗಳಿಂದಾಗಿ ನಮಗೆ ವೃತ್ತಿಗಳು ಪ್ರಾಪ್ತಿಯಾಗ್ತವೆ ಆ ವೃತ್ತಿಗಳು ನಮ್ಮನ್ನು ಸ್ಪರ್ಶಿಸದಂತೆ ನಾವು ನೋಡಿಕೊಂಡ್ರೆ ಅದು ಅಧ್ಯಾತ್ಮ ಯೋಗ ಯೋಗದಲ್ಲಿ ಪತಂಜಲಿ ಯೋಗದಲ್ಲಿ ಏನಂದರೆ ವೃತ್ತಿಗಳೇ ಇರಬಾರದು ಅಂತ ಅವರು ಹೇಳ್ತಾರೆ ಚಿತ್ತವೃತ್ತಿ ನಿರೋಧ ವೇದಾಂತಕ್ಕೂ ಪತಂಜಲಿ ಯೋಗಶಾಸ್ತ್ರಕ್ಕೂ ಇಲ್ಲಿ ವ್ಯತ್ಯಾಸ ಬರ್ತದೆ ಅನೇಕ ಕಡೆಗೆ ಅನೇಕ ವ್ಯತ್ಯಾಸ ಬರ್ತವೆ ಈ ಒಂದು ವಿಷಯದಲ್ಲಿ ಚಿತ್ತಶುದ್ಧಿ ಅಂತಃಕರಣ ಶುದ್ಧಿ ಅಂತ ನಾವೇನು ಮಾತಾಡ್ತೀವಿ ವೇದಾಂತದ ಅಂತಃಕರಣ ಶುದ್ಧಿನೇ ಬೇರೆ ಪತಂಜಲಿ ಯೋಗಶಾಸ್ತ್ರದ ಯೋಗಶಾಸ್ತ್ರ ಅಂದರೆ ಪತಂಜಲಿ ಓಕೆ ಪತಂಜಲಿಗಿಂತ ಮುಂಚೆ ಇತ್ತೋ ಇಲ್ಲೋ ಇನ್ನೂ ಲೀನೇಜ್ ಪರಂಪರೆ ನಮಗೆ ಸಿಕ್ಕಿಲ್ಲ ಯೋಗಶಾಸ್ತ್ರ ಅಂದರೆ ಪತಂಜಲಿ ಸೊ ಯೋಗಶಾಸ್ತ್ರ ಪ್ರಕಾರ ವೃತ್ತಿಗಳೇ ಮೂಡಕೂಡದು. ಮೂಡಿಸಿಕೊಳ್ಳವನು ಯಾರು, ಮೂಡಬಾರ್ದು ಅಂತ ಹೇಳೋನು ಯಾರು? ನಮ್ಮ ನಮ್ಮ ಕರ್ತೃತ್ವದ ಇಚ್ಛೆಯಿಂದಾಗಿ ವೃತ್ತಿಗಳು ಮೂಡೋದಿಲ್ಲ, ಪ್ರಮಾಣಗಳಿಂದಾಗಿ ಇವು ಅರಿಯಲ್ಪಡುತ್ತವೆ. ಚಕ್ಷುರಿಂದ್ರಿಯ, ಶ್ರವಣೇಂದ್ರಿಯ, ಇವು ಪ್ರಮಾಣಗಳು. ಪ್ರಮಾಣಗಳಿವೆ, ಅಲ್ಲಿ ಪ್ರಮೇಯ ಇದೆ, ಜ್ಞಾನ ಆಗ್ತದೆ. ನೀನು ಎಷ್ಟು ಮಟ್ಟಿಗೆ ಅವುಗಳ ಜೊತೆ ಸ್ಪರ್ಶಿತನಾಗಿದ್ದೀಯ, ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಬರ್ತದೆ. ಆ ವೃತ್ತಿ ಎಷ್ಟು ಜಾಸ್ತಿ ಸಮಯ ನಮ್ಮ ಅಂತಃಕರಣದಲ್ಲಿ ಉಳಿತದೆ ಅಷ್ಟು ನಾವು ಜಾಸ್ತಿ ಅದನ್ನು ಸ್ಪರ್ಶ ಮಾಡಿಕೊಂಡೀವಿ ಅಂತ ಅರ್ಥ. ಸ್ವಲ್ಪ ಹೊತ್ತು ಉಳಿತು ಹೋಯಿತು, ಒಂದು ಸೆಕೆಂಡ್ ಉಳಿತು ಹೋಯಿತು, ನೀನೇನು ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ ಅಂತ ಅರ್ಥ. ಹಾಗೆ ಸ್ವಾಮೀಜಿ ಎಲ್ಲಾನು ಮರೀತಾ ಹೋಗ್ಬಿಡೋಣವೇ, ಹಾಗೂ ಅರ್ಥ ಅಲ್ಲ. ನೀವು ಕಂಪ್ಯೂಟರ್ ಒಳಗೆ ಏನು ಮಾಡ್ತೀರಿ, ಅಲ್ಲಿ ಒಂದು ಕಮಾಂಡ್ ಬರ್ತದೆ ನೋಡು, ಅದು ಹಾರ್ಡ್ ಡಿಸ್ಕ್ನ ಹೋಗಿ ಸೇವ್. ನೀವು ಸೇವ್ ಒತ್ತಿದ್ರು ಅದು ಹಾರ್ಡ್ ಡಿಸ್ಕ್ನೂ ಸೇವ್ ಆಗ್ತದೆ. ನೀವು ಸೇವ್ ಒತ್ತಲಿಲ್ಲ ಅಂತಂದರೆ ಅಳಿಸೋ. ಹಾರ್ಡ್ ಡಿಸ್ಕ್ನ ಹೋದದ್ದು ಅದು ಸ್ಮೃತಿ ಉಳಿತದೆ, ಸ್ಮೃತಿಯಲ್ಲಿ ಉಳಿದದ್ದು ಉಳಿದದ್ರ ಬಗ್ಗೆ ಕೆಲವನ್ನು ನಾವು ಪ್ರತಿಕ್ರಿಯಿಸ್ತೀವಿ, ಕೆಲವನ್ನು ನಾವು ಪ್ರತಿಕ್ರಿಯಿಸೋದಿಲ್ಲ. ಅದು ನಮ್ಮ ಮೋಹ, ನಮ್ಮ ಅಟ್ಯಾಚ್ಮೆಂಟ್ ಮೇಲೆ ಸಂಬಂಧ ಇರ್ತದೆ. ಇನ್ನು ಒಂದು ಕ್ಷಣ ಇದ್ದೀವಿ ಏನು ಹೋಗ್ತವೆ, ನೀವೇನು ಅದಕ್ಕೆ ಏನು ಮಾಡಬೇಕಾಗಿಲ್ಲ, ಇಟ್ಕೊಳ್ಳಿಕ್ಕೂ ಹೋಗಬೇಕಾಗಿಲ್ಲ, ಕಳ್ಕೊಳ್ಳಿಕ್ಕೂ ಹೋಗಬೇಕಾಗಿಲ್ಲ. ಇನ್ನು ಸೇವ್ ಮಾಡಿದ್ದನ್ನು ಮತ್ತೆ ಡಿಲೀಟ್ ಮಾಡೋದೊಂದು ಕಮಾಂಡ್ ಇರ್ತದೆ, ಅಂದರೆ ಪುನಃ ಓಪನ್ ಮಾಡಿ ಡಿಲೀಟ್ ಮಾಡಿರ್ತದೆ. ದುರ್ದೈವ ಇಲ್ಲಿ ಓಪನ್ ಮಾಡಿದ ಮೇಲೆ ಅದು ಇನ್ನೂ ಗಟ್ಟಿ ಆಗ್ತದೆ, ನಾನು ಡಿಲೀಟ್ ಮಾಡಿ ಬರ. ಅದು ಒಂದು ಇಲ್ಲಿ. ಸೊ ಅಧ್ಯಾತ್ಮ ಯೋಗ ಅಂದರೆ ಏನು, ವೃತ್ತಿಗಳು ಏನು ಮೂಡ್ತಾವೋ ಅದರ ಮೇಲೆ ನಮ್ಮ ಸ್ವಾತಂತ್ರ್ಯತೆ ಇಲ್ಲ, ಪ್ರಮಾಣ ವರ್ಕ್ ಆಗ್ತದೆ. ಆನೆ ನಾನು ನೋಡಿದೆ ಅಂತಂದರೆ ಅಲ್ಲಿ ನಾ ಮಾಡೋದು ಏನೂ ಇಲ್ಲ, ಅಲ್ಲಿ ಪ್ರಮಾಣ ಕಣ್ಣಿತ್ತು, ಪ್ರಮೇಯ ಆನೆ ಇತ್ತು, ಪ್ರಮಾ ಉಂಟಾಯಿತು, ಜ್ಞಾನ ಉಂಟಾಯಿತು ಅಷ್ಟೇ. ಯೋಗಶಾಸ್ತ್ರ ಹೇಳ್ತದೆ ವೃತ್ತಿಗಳು ಒಳಗೆ ಮೂಡದಂತೆ ನೋಡ್ಕೋಬೇಕು. ವೇದಾಂತ ಶಾಸ್ತ್ರ ಹೇಳ್ತದೆ ವೃತ್ತಿಗಳ ಸ್ಪರ್ಶವಿಲ್ಲದಂತೆ ನೋಡ್ಕೋಬೇಕು. ಅಧ್ಯಾತ್ಮ ಯೋಗ ಅದಕ್ಕೆ ಕೊಟ್ಟಿದ್ದು ವಿಷಯೇಭ್ಯ ಪ್ರತಿ ಸಮೃದ್ಧಿಯ ಚೇತಸ ಅಂತಃಕರಣ ಆತ್ಮನಿ ಸಮಾಧಾನಂ ಅಧ್ಯಾತ್ಮ ಯೋಗ ತಸ್ಯ ಅಧಿಗಮ ಪ್ರಾಪ್ತಿತೇನ ಮತ್ವಾ ದೇವಂ ಆತ್ಮಾನಂ ಧೀರಂ ಧೀರಃ ಧೀಮಾನ್ ಹರ್ಷಶೋಕ ಆತ್ಮ ಹರ್ಷಶೋಕೌ ಆತ್ಮನಃ ಉತ್ಕರ್ಷ ಅಪಕರ್ಷಯೋ ಅಭಾವಾತ್. ಅವನು ಉತ್ಕರ್ಷ ಅಪಕರ್ಷ ಎರಡನ್ನು ಆತ್ಮನ ಲೆಕ್ಕಾಚಾರದಲ್ಲಿ ಎಷ್ಟನ್ನು ಹೆಚ್ಚು ಅನ್ನಬೇಕು, ಎಷ್ಟನ್ನು ಕಡಿಮೆ ಅನ್ನಬೇಕು, ಆತ್ಮನ ಲೆಕ್ಕಾಚಾರದಲ್ಲಿ ಎಷ್ಟನ್ನು ಹೆಚ್ಚನ್ಬೇಕು ಎಷ್ಟು ನೋಡಿ, ಇದು ವೇದಿಕೆ ಇದೆ, ಅದು ನೆಲ ಇದೆ, ಆ ನೆಲಕ್ಕಿಂತ ಹೆಚ್ಚಿಗೆ ಎತ್ತರದಲ್ಲಿ ವೇದಿಕೆ ಇದೆ, ವೇದಿಕೆಗಿಂತ ಹೆಚ್ಚಿನ ಎತ್ತರದಲ್ಲಿ ಇದು. ಈ ವಿಷಯದಲ್ಲಿ ತುಲನೆ ಮಾಡಿ ಬರ್ತದೆ. ಈಗ ಎರಡು ಕೆಲಸ ಮಾಡುವಂತೆ, ಆತ್ಮ ಅನ್ನೋದು ಒಂದು ವಿಷಯ ಅಂತ ಇಟ್ಕೊಂಡ್ರೆ ಆತ್ಮನ ದೃಷ್ಟಿಯಿಂದ ಯಾವುದು ಹೆಚ್ಚು ಯಾವುದು ಕಡಿಮೆ? ಹೇಳ್ರಿ, ಆಕಾಶದ ದೃಷ್ಟಿಯಿಂದ ನೀರು ಹೆಚ್ಚು ಗಾಳಿ ಕಡಿಮೆನ? ನೀರು ಸ್ಥೂಲ, ಗಾಳಿ ಸೂಕ್ಷ್ಮ, ಆದ್ದರಿಂದ ಆಕಾಶದ ದೃಷ್ಟಿಯಿಂದ ಗಾಳಿಯನ್ನು ಸೂಕ್ಷ್ಮ ಮಾಡಲಿಕ್ಕೆ ಬರೋಂಗಿಲ್ಲ, ಗಾಳಿಯನ್ನು ಸ್ಥೂಲ ಮಾಡಲಿಕ್ಕೆ ಬರೋಂಗಿಲ್ಲ. ಕಾರಣ ಏನು? ಗಾಳಿಯ ಸೂಕ್ಷ್ಮತೆ, ಗಾಳಿಯ ಸ್ಥೂಲತೆ ಇದು ಪೃಥ್ವಿಯ ದೃಷ್ಟಿಯಿಂದ, ಭೂಮಿಯ ದೃಷ್ಟಿಯಿಂದ. ಆದರೆ ಆಕಾಶದ ದೃಷ್ಟಿಯಿಂದ ಗಾಳಿಗೂ ಸ್ವತಂತ್ರತೆ ಇಲ್ಲ, ಭೂಮಿಗೂ ಸ್ವತಂತ್ರತೆ ಇಲ್ಲ. ಇವನು ಹೆಚ್ಚು ಕಡಿಮೆ ಅಂತ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಎಲ್ಲ ಹೆಚ್ಚು ಕಡಿಮೆಗಳನ್ನು ಮೀರಿದ ಆತ್ಮ ಹೌದೋ? ತಸ್ಯ ಅಧಿಗಮ ಪ್ರಾಪ್ತಿತೇನ ಮತ್ವ ದೇವಂ ಆತ್ಮಾನಂ ಧೀರ ಧೀಮಾನ್ ಹರ್ಷಶೋಕ ಉತ್ಕರ್ಷ ಅಪಕರ್ಷಯೋ ಅಭಾವಾತ್. ವೈ ಯಾಕೆ ಹರ್ಷ ಶೋಕಗಳನ್ನು ದಾಟಿರುತ್ತಾನೆ ಯಾವ ಧೀರನು, ಯಾವ ವಿವೇಕಿಯು ಈ ಆತ್ಮನನ್ನು ಈ ಪ್ರಕಾರವಾಗಿ ತಿಳಿದಿದ್ದಾನೋ ಅವನು ಹರ್ಷ ಶೋಕಗಳನ್ನು ದಾಟಿರುತ್ತಾನೆ. ವೈ ಯಾಕೆ, ಅಲ್ಲೇ ಇದೆ ಲಾಜಿಕ್ಕು. ಉತ್ಕರ್ಷ ಅಪಕರ್ಷಯೋಹೋ ಅಭಾವಾತು. ಆತ್ಮನಿಗೆ ಅವನಿಗಿಂತ ಹೆಚ್ಚಿಂದು ಯಾವುದು ಇಲ್ಲ. ಉತ್ಕರ್ಷ ಅಂದರೆ ಹೆಚ್ಚಿಂದು, ಅಪಕರ್ಷ ಅಂದರೆ ಕಡಿಮೆಯದು. ಆತ್ಮನ ದೃಷ್ಟಿಯಿಂದ ಹೆಚ್ಚಿನದು ಯಾವುದೂ ಇಲ್ಲ, ಕಡಿಮೆಯದು ಯಾವುದೂ ಇಲ್ಲ. ಆತ್ತರಿಂದಾಗಿ ಹರ್ಷ ಶೋಕಗಳನ್ನು ದಾಟಿರುತ್ತಾನೆ. ಈತ ಶ್ರುತ್ವ ಸಂಪರಿಗೃಹ್ಯಮರ್ತ್ಯ ಪ್ರಭೃಜ್ಯ ಧರ್ಮ್ಯ ಮನುಮೇತಮಾಪ್ಯ ಸಮೋದತೆ ಮೋದನೀಯ ಗುಂಹಿ ಲಬ್ಧ್ವಾ ನಿವೃತ ಗುಂತ ಸದ್ಮ ಅಚಿಕೇತ ಸಂಮನ್ನೇ. ಮರ್ತ್ಯಃ ಕಶ್ಚಿತ್ ಮನುಷ್ಯ, ಮರ್ತ್ಯ ಅಂದರೆ ಒಬ್ಬನೊಬ್ಬ ಮನುಷ್ಯ. ಏತಶ್ರುತ್ವ ಈ ಉಪದೇಶವನ್ನು, ಮುಂದೆ ನಾನು ಹೇಳಿಕೊಡುವ ಈ ಉಪದೇಶವನ್ನು, ಆತ್ಮವಿಚಾರವಾಗಿ ಹೇಳಿಕೊಡುವ ಈ ಉಪದೇಶವನ್ನು, ಜನ್ಮ ಮರಣಗಳ ಗುಟ್ಟನ್ನು ಹೇಳಿಕೊಡುವಂಥ ಈ ಉಪದೇಶವನ್ನು ಶ್ರುತ್ವ ಕೇಳಿ ಚೆನ್ನಾಗಿ ಪರಿಗ್ರಹ್ಯ, ಚೆನ್ನಾಗಿ ಅವನು ಗ್ರಹಿಸಿದ್ದೇ ಆದರೆ ಮತ್ತು ಪ್ರವೃಯ್ಯ ಧರ್ಮ್ಯಂ ಅನುಮೇತಂ ಆಪ್ಯ. ಅವನೇನು ಮಾಡಬೇಕು? ಮರ್ತ್ಯಃ ಈ ಉಪನ್ಯಾಸ ನನ್ನ ಉಪದೇಶವನ್ನು ಕೇಳಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಆತ್ಮನನ್ನು ಪರಿಗ್ರಹ್ಯ ಮೇಲಕ್ಕೆ ಎತ್ತಬೇಕು. ಹಗ್ಗದ ಬಾವಿ ಹಗ್ಗ ಕಟ್ಟಿ ಯಾರ ಮೇಲೆ ಎತ್ತಬೇಕು? ಆತ್ಮನ ಮೇಲೆ ಕೆತ್ತು. ಏನು ಮೇಲೆ ಕೆತ್ತೋದು ಅಂದ್ರೆ, ಅನ್ವಯ ವ್ಯತಿರೇಕ ಪದ್ಧತಿಯಲ್ಲಿ ಮತ್ತು ಅಧ್ಯಾರೋಪ ಅಪವಾದ ಪದ್ಧತಿಯಿಂದ ಅನ್ವಯ ವ್ಯತಿರೇಕ ಪದ್ಧತಿಯಿಂದ ಮತ್ತು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಆತ್ಮನನ್ನು ಶರೀರ, ಮನಸ್ಸು, ಬುದ್ಧಿ ಇವುಗಳಿಂದ ಬೇರ್ಪಡಿಸಿಕೊಳ್ಳಬೇಕು. ಸೊ ಒಬ್ಬನೊಬ್ಬ ಮನುಷ್ಯನು ಯಾವನು ಈ ಪ್ರಕಾರವಾಗಿ ಬೇರ್ಪಡಿಸಿಕೊಳ್ತಾನೆ, ಅವನು ಮೋದನೀಯ. ಆ ಆನಂದಾಮೃತವನ್ನು ಪಡೆದು ಮೋದತೆ ಆನಂದಿಸುತ್ತಾನೆ, ಲಬ್ಧ್ವಾ ಮೋದತೆ ಆನಂದಿಸುತ್ತಾನೆ, ಆನಂದ ಅಮೃತವನ್ನು ಪಡೆದು ಆನಂದಿಸುತ್ತಾನೆ. ಇಂತಹ ಆನಂದದ ಸದ್ಮ ಅರಮನೆ, ಆನಂದದ ಅರಮನೆ, ಆ ಅರಮನೆಯ ಬಾಗಿಲು ತೆರೆದಿಡಲಾಗಿದೆ. ಯಾರಿಗಾಗಿ? ನಚಿಕೇತನಿಗಾಗಿ ಬಾಗಿಲು ತೆರೆದಿಡಲಾಗಿದೆ. ನಚಿಕೇತ ಸಂಮನ್ನೆ, ಅರವತ್ತೈದನೇ ಭಾಷ್ಯ. ಕಿಂಚ ಏತದ ಆತ್ಮತತ್ವಂ ಯತ್ ಅಹಂ ವಕ್ಷ್ಯಾಮಿ ತಶ್ರುತ್ವಾ ಆಚಾರ್ಯ ಸಕಾಶಾತ್. ಇನ್ನೂ ಒಂದು ವರ್ಷನಿದೆ, ಆಚಾರ್ಯ ಪ್ರಸಾದ. ಪ್ರಸಾದ ಅದೇ ಬೆಸ್ಟ್, ಅದು ಹಂಗೆ ಇರಲಿ. ಬ್ರಾಕೆಟ್ನೊಳಗೆ ಸಕಾಶ ಅಂದ್ರೆ ಆಚಾರ್ಯ, ಸಕಾಶ ಅಂದ್ರೆ ಆಚಾರ್ಯ ಅನುಗ್ರಹದಿಂದ, ಆಚಾರ್ಯ ಅನುಗ್ರಹದಿಂದ ಅಂದ್ರೆ ಆಚಾರ್ಯ ಪ್ರಸಾದ. ಯತ ಆತ್ಮತತ್ವ ಅಹಂ ವಕ್ಷ್ಯಾಮಿ ಏತತ್, ಯಾವ ಈ ಆತ್ಮತತ್ವವನ್ನು ನಾನು ಹೇಳುವನಿದ್ದೇನೋ ಅದನ್ನು ತತ್ ಸುತ್ವ ಅದನ್ನು ಕೇಳಿ ಆಚಾರ್ಯ ಪ್ರಸಾದದಿಂದ ಆತ್ಮಭಾವೇನ ಪರಿಗೃಹ್ಯ. ಭಾಷ್ಯ ಆತ್ಮಭಾವೇನ ಪರಿಗೃಹ್ಯ ಉಪಾದಾಯ ಮರ್ತ್ಯಃ ಮರಣಧರ್ಮ ಧರ್ಮಾದನಪೇತಂ ಧರ್ಮ್ಯಂ ಪ್ರವೃಹ್ಯ ಉದ್ಯಮ್ಯ ಪೃಥಕ್ಕೃತ್ಯ ಶರೀರಾದೇ ಅಣುಂ ಸೂಕ್ಷ್ಮಂ ಏತಂ ಆತ್ಮಾನಂ ಆಪ್ಯ ಪ್ರಾಪ್ಯ ಸಮರ್ಥ್ಯಃ ವಿದ್ವಾನ್ ಮೋದತೆ ಮೋದನೀಯಂ ಹಿ ಹರ್ಷಣೀಯಂ ಆತ್ಮಾನಂ ಲಬ್ಧ್ವಾ. ಏಕ ಹೀ ವಾಕ್ಯ ಹೈ, ಪೂರ ಏಕ ವಾಕ್ಯ. ಆಚಾರ್ಯ ಪ್ರಸಾದದಿಂದ, ಆಚಾರ್ಯ ಅನುಗ್ರಹದಿಂದ ಸಂಪ್ರದಾಯಸ್ಥನಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತಹ ಮೆಥಡಾಲಜಿಯನ್ನು ಹೊಂದಿದಂತಹ ಆಚಾರ್ಯನಿಂದ ಪ್ರಾಪ್ಯ ಇವನನ್ನು ಆತ್ಮನನ್ನು ಹೊಂದಿರುತ್ತಾನೆ. ಕಥಂ, ಹೇಗೆ ಹೊಂದಿರುತ್ತಾನೆ? ಆತ್ಮಭಾವೇನ ಪರಿಗೃಹ್ಯ. ಆತ್ಮಜ್ಞಾನ ಪಡೆಯೋದು ಅಂದರೆ ಏನು? ಆತ್ಮಜ್ಞಾನ ಪಡೆಯೋದು ಅಂದರೆ ಏನು? ಆ ಆತ್ಮನು ನಾನೇ ಅನ್ನುವುದನ್ನು ಸ್ಪಷ್ಟೀಕರಿಸಿಕೊಂಡವನಿಗೆ ಪಡ್ಕೊಂಡ ಅಂತ ಲೌಕಿಕವಾಗಿ ನಾವು ಹೇಳ್ತೀವಿ. ಅವನು ಆತ್ಮಜ್ಞಾನ ಪಡ್ಕೊಂಡ, ಒಂದು 4 ಕಿಲೋ ಹೋಗಿ ಮಾರ್ಕೆಟ್ನಿಂದ ಪಡ್ಕೊಂಡ. ಇಲ್ಲಪ್ಪ, ಆಗಲ್ಲ, ಅದು ನಾನೇ ಆತ್ಮಭಾವೇನ ಪರಿಗೃಹ್ಯ ಉಪಾದಾಯ. ಅಲ್ಲಿ ಶಬ್ದ ಹಾಕ್ಬಿಟ್ಟ ನೋಡ್ರಿ, ಪರಿಗೃಹ್ಯ ಅಂದರೆ ಉಪಾದಾಯ. ಯಾರು? ಮರ್ತ್ಯ. ಅವನು ಮರಣ ಧರ್ಮ, ಧರ್ಮಾದ ಅನಪೇತಂ ಧರ್ಮ್ಯಂ ಪ್ರಗೃಹ್ಯ ಉದ್ಯಮ್ಯ. ಧರ್ಮದಿಂದ ಜಾರಿ ಬೀಳದಂತಹ ಯಾವ ಈ ಶರೀರವು ಮರಣ ಧರ್ಮವನ್ನು ಹೊಂದಿದೆಯೋ, ಆ ಮರಣ ಧರ್ಮವನ್ನು ಹೊಂದಿದ ಶರೀರದ ಸ್ಪರ್ಶವಿಲ್ಲದಂತೆ ಧರ್ಮಾದ ಅನಪೇತಂ ಧರ್ಮ್ಯಂ ಪ್ರವೃಯ್ಯ ಉದ್ಯಮ್ಯ ಅಂದರೆ ಬೇರ್ಪಡಿಸಿಕೊಂಡು ಅಂತ ಬರ್ಕೊಡ್ರಿ. ಮೇಲಕ್ಕೆತ್ತಿ ಅಂತ ಅರ್ಥ ಆಗ್ತದೆ, ಬೇರ್ಪಡಿಸಿಕೊಂಡು. ಅದಕ್ಕೆ ಶಬ್ದ ಕೊಟ್ಟಾರೆ ಪೃಥಕ್ಕೃತ್ಯ. ಪೃಥಕ್ ಅಂದರೆ ಬೇರೆ, ಪೃಥಕ್ಕೃತ್ಯ ಅಂದರೆ ಬೇರ್ಪಡಿಸಿಕೊಂಡು. ಯಾಕೆ ಬೇರ್ಪಡಿಸ್ಕೋಬೇಕು? ಶರೀರಾದೇಹೇ, ಶರೀರ ಇತ್ಯಾದಿಗಳು ಸೂಕ್ಷ್ಮವಾಗಿವೆ, ಸ್ಥೂಲವಾಗಿವೆ. ಆದರೆ ಏತಮ ಆತ್ಮನ ಸೂಕ್ಷ್ಮಂ, ಆದರೆ ಈ ಆತ್ಮನೇನಾಗಿದ್ದಾನೆ? ಅತಿ ಸೂಕ್ಷ್ಮನಾಗಿದ್ದಾನೆ. ಹೀಗಾಗಿ ದೇಹದಿಂದ ಆತ್ಮನ ಬೇರ್ಪಡಿಸ್ಕೋಬೇಕು. ಸಮರ್ಥ್ಯ, ಹೀಗೆ ಬೇರ್ಪಡಿಸ್ಕೊಂಡಂತಹ ಆ ಮನುಷ್ಯ ಕಶ್ಚಿತ್, ಆ ಸಾಧಕನು, ಅವನು ವಿದ್ವಾನ್, ಅವನು ಜ್ಞಾನಿ ಅನಿಸಿಕೊಳ್ಳುತ್ತಾನೆ. ಮೋದತೆ, ಅವನು ಆನಂದಿಸುತ್ತಾನೆ. ಹರ್ಷಣೀಯಂ ಆತ್ಮಾನಂ ಲಬ್ಧ್ವಾ, ಇಂತಹ ಅತ್ಯಂತ ಹರ್ಷದಾಯಕವಾದ ಆತ್ಮನನ್ನು ಪಡೆದು ಅವನು ಆನಂದಿಸ್ತಾ ಇರ್ತಾನೆ. ಹರ್ಷಣೀಯಂ ಆತ್ಮಾನಂ, ಎಷ್ಟು ಚಂದದ ನೋಡ್ರಿ. ಹರ್ಷಣೀಯಂ ಆತ್ಮಾನಂ ಅಂದ್ರೆ ಏನು? ಸದಾ ಸುಖದಾಯಕವಾದ ಆತ್ಮ. ಆತ್ಮಾನಂ ಲಬ್ಧ್ವ, ಅಂತಹ ಆತ್ಮನನ್ನು ಪಡೆದು ಮುಂದೇನು? ಅಂತಹ ಆತ್ಮನ ಪಡೆದು ಮುಂದೇನು? ಅವನು ಮೋದನೀಯಂ, ಅವನು ಆನಂದಿಸುತ್ತಾನೆ. ತದೀತತ್ ಏವಂ ವಿಧಂ ಬ್ರಹ್ಮ ಸದ್ಮ ಭವನಂ ನಚಿಕೇತಸಂ ತ್ವಾಂ ಪ್ರತಿ ಅಪಾವೃತ ದ್ವಾರಂ ವಿವೃತಂ ಅಭಿಮುಖೀಭೂತಂ ಮನ್ನೇ. ನೋಡಪ್ಪ ನಚಿಕೇತ, ಇಂತಹ ಮಹಾನ್ ಒಂದು ಅಪರ್ಚುನಿಟಿ, ಯಾಕೆ ಕನ್ನಡದಾಗೆ ಇಂತಹ ಒಂದು ಅವಕಾಶ, ಏನು ಅವಕಾಶ? ಇಂತಹ ಒಂದು ಅರಮನೆಯ ಬಾಗಿಲು ತೆರೆದಿಟ್ಟಂತಹ ಒಂದು ಅವಕಾಶ. ಭವನಂ, ಸದ್ಮ ಅಂದರೆ ಭವನಂ, ತ್ವಾ ಪ್ರತಿ ನಿನಗಾಗಿ, ಅಪಾವೃತ ದ್ವಾರಂ ತೆರೆದಿಟ್ಟ ಬಾಗಿಲಿನಿಂದ, ವಿವೃತಂ ತೆರೆದಿಡಲಾಗಿದೆ ನಿನಗಾಗಿ, ಅಭಿಭೂತಂ ಅಭಿಮುಖೀಭೂತಂ ನಿನ್ನನ್ನು ಸ್ವಾಗತಿಸಲಿಕ್ಕಾಗಿ, ಅಥವಾ ತೆರೆದಿಟ್ಟ ಬಾಗಿಲಿನಿಂದ ನಿನ್ನನ್ನು ಸ್ವಾಗತಿಸಲಿಕ್ಕೆ ಸಿದ್ಧತೆ ಆಗಿದೆ. ಇತಿ ಮನ್ನೆ ಅಹಂ, ನಾನು ಈ ಪ್ರಕಾರ ಅನ್ಕೋತೀನಿ. ನಿನ್ನಂಥವರಿಗಾಗಿಯೇ ಈ ಅರಮನೆಯ ಬಾಗಿಲು. ಎಂಥ ಅರಮನೆ? ಅನಹರ್ಷಣೀಯಂ, ಶಬ್ದ ನೋಡಿ, ಹರ್ಷಣೀಯಂ ಆತ್ಮ, ಆನಂದದಾಯಕವಾದಂತಹ ಈ ಅರಮನೆಯ ಬಾಗಿಲು ತೆರೆದಿಟ್ಟ ಈ ಅರಮನೆಯು ನಿನ್ನನ್ನು ಸ್ವಾಗತಿಸಲಿಕ್ಕೆ ಸಿದ್ಧವಾಗಿದೆ ಅಂತ ನಾನು ಅನ್ಕೋತೀನಿ. ಅರ್ಥ ಏನು? ಮೋಕ್ಷಾರ್ಹಂ ತ್ವಾಂ, ಭಾಷ್ಯ, ಮೋಕ್ಷಾರ್ಹಂ ತ್ವಾಂ ಮನ್ನೇ ಇತಿ ಅಭಿಪ್ರಾಯ. ನೀನು ಮೋಕ್ಷಕ್ಕೆ ಅರ್ಹತೆಯನ್ನು ಹೊಂದಿದವನು ಅಂತ ನನ್ನ ಅಭಿಪ್ರಾಯ. ಯು ಆರ್ ದ ರೈಟ್ ಸ್ಟೂಡೆಂಟ್ ಫಾರ್ ಮೋಕ್ಷ. ಅಬ್ಬಾ ಇಷ್ಟು ಸಮಯ ಬೇಕಾಯ್ತು ಅವರಿಗೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅನ್ಯತ್ರ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ತಪಸ್ಯಸಿ ತದ್ವದ. ನಚಿಕೇತ ಸಂತಾನೆ ನಚಿಕೇತ, ಯಾವ ತತ್ವವು ಧರ್ಮಾತ್ ಅನ್ಯತ್ರ ಧರ್ಮ ಮೀರಿ ಬೇರೆಯಾಗಿದೆಯೋ, ಅಧರ್ಮಾತ್ ಅನ್ಯತ್ರ ಅಧರ್ಮವನ್ನು ಮೀರಿ ಬೇರೆಯಾಗಿದೆಯೋ, ಮತ್ತೇನು ಕೃತ ಅಕೃತಾತ್ ಮಾಡಬೇಕು ಮಾಡಬಾರದು ಅನ್ನುವುದನ್ನು ಮೀರಿ ಬೇರೆಯಾಗಿದೆಯೋ, ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಕಳೆದೋದ ಭೂತಕಾಲಕ್ಕಿಂತ ಬೇರೆಯಾಗಿದೆಯೋ, ಉಂಟಾಗಬೇಕಾದ ಭವಿಷ್ಯಕ್ಕಿಂತ ಬೇರೆಯಾಗಿದೆಯೋ, ಯತ್ ತತ್ ತಪಸ್ಸಿ ಯತ್ ತತ್ ಪಶ್ಯಸಿ, ಯಾವುದನ್ನು ನೀನು ಯಥಾವತ್ತಾಗಿ ಕಂಡಿರುವಿಯೋ ಅನುಭವಿಸಿರುವಿಯೋ ಅದರ ಜ್ಞಾನವನ್ನು ಹೊಂದಿರುವಿಯೋ, ತತ್ವದ ಅದನ್ನು ನನಗೆ ಹೇಳಿಕೊಡು. ಮತ್ತೇನದೇ ಹೇಳ್ತಾನೆ ಇವ ಅಂತೇಳಿ ರಿಮೈಂಡ್ ಮಾಡ್ತಾನೆ ನಚಿಕೇತ. ಅದು ಇದು ಮತ್ತೇನು ಹೇಳಬೇಡ, ಯಾವ ತತ್ವಜ್ಞಾನವನ್ನು ನೀನು ಕಂಡಿದೆಯೋ ನಿನಗೆ ಸ್ಪಷ್ಟವಾಗಿದೆಯೋ, ಯಾವುದು ಧರ್ಮ ಮತ್ತು ಅಧರ್ಮಕ್ಕಿಂತ ಬೇರೆಯಾಗಿದೆಯೋ, ಯಾವುದು ಕೃತ ಅಕೃತಗಳಿಗಿಂತ ಬೇರೆಯಾಗಿದೆಯೋ, ಯಾವುದು ಎಲ್ಲ ಕಾಲದ ಮಿತಿಗಳಿಗಿಂತ ಬೇರೆಯಾಗಿದೆಯೋ, ಯಾವುದನ್ನು ನೀನು ಚೆನ್ನಾಗಿ ಸ್ಪಷ್ಟವಾಗಿ ಕಂಡಿದೆಯೋ ಅದನ್ನು ನನಗೆ ಹೇಳಿಕೊಡು. ತದ್ವದ ಅದನ್ನು ನನಗೆ ಹೇಳಿಕೊಡು. ಈತ ಶ್ರುತ್ವಾ ನಚಿಕೇತಃ ಪುನಃ ಆಹ. ನಿಮ್ಮೆಲ್ಲರೂ ನಚಿಕೇತಃ ಅಂತಿದೆಯಾ? ಭಾಷ್ಯ ನಾ ಏನ್ ಕೇಳ್ತ ಅಷ್ಟು ಹೇಳ್ರಂಗೆ ಏತ ಶುತ್ವ ನಚಿಕೇತ ಪುನಃ ಆಹ. ಹೌದಾ? ಅದೇ ನಾ ಕೇಳಿದ ಪ್ರಶ್ನೆ ಅದು ನಚಿಕೇತಃ ನಚಿಕೇತಃ ಹ ಅಲ್ಲಿ ನಚಿಕೆ ಪೆನ್ಸಿಲ್ನಿಂದ ನಚಿಕೆ ತಹ ಅಂತ ಮಾಡ್ಕೊಳ್ರಿ, ಅಷ್ಟೇ ನಾ ಹೇಳಬೇಕಾದ ನಚಿಕೇತಃ ನಚಿಕೇತನು ಪುನಃ ಆಹ. ಈ ಮೇಲೆ ಹೇಳಿದ ವಿಷಯಗಳನ್ನು ಕೇಳಿಕೊಂಡು ನಚಿಕೇತನು ಮತ್ತೆ ಈ ಮಾತನ್ನು ಹೇಳ್ತಾನೆ. ಏನು ಮಾತನ್ನು ಹೇಳ್ತಾನೆ? ಯದಿ ಅಹಂ ಯೋಗ್ಯ ಪ್ರಸನ್ನಶ್ಚಾಸಿ ಭಗವನ್ ಮಾಂ ಪ್ರತಿ ಅನ್ಯತ್ರ ಧರ್ಮಾತ್ ಶಾಸ್ತ್ರೀಯಾತ್ ಧರ್ಮ ಅನುಷ್ಠಾನಾತ್ ತತ್ಫಲಾತ್ ತತ್ಕಾರಕೇಭ್ಯಶ್ಚ ಪೃಥಗ್ಭೂತಂ. ಯದಿ ಅಹಂ ಯೋಗ್ಯ, ಆಯಿತು ಯಮರಾಜ, ನಿನ್ನ ಮನೋಭಾವನೆಗೆ ತಕ್ಕಂತೆ ನಾನು ಈ ಆತ್ಮವಿದ್ಯೆಗೆ ಯೋಗ್ಯನು ಅನ್ನುವಂಥದ್ದು ನಿನಗೆ ಕಂಡು ಬಂದಿದ್ದೆ. ಆದರೆ ಪ್ರಸನ್ನಶ್ಚಾಸಿ ಭಗವನ್, ನೀ ನನ್ನ ಬಗ್ಗೆ ಪ್ರಸನ್ನತೆಯನ್ನು ಹೊಂದಿದ್ದೇ ಆಗಿದ್ದರೆ ಮಾಂ ಪ್ರತಿ ನನ್ನ ಬಗ್ಗೆ, ಮಾಂ ಪ್ರತಿ ಅಂದ್ರೇನು ನನ್ನ ಬಗ್ಗೆ, ಪ್ರಸನ್ನಶ್ಚಾಸಿ ಭಗವನ್ ನೀ ಪ್ರಸನ್ನನಾಗಿದ್ದೇ ಆಗಿದ್ದರೆ ನೀ ನನಗೆ ಅನ್ಯತ್ರ ಧರ್ಮಾತ್ ಶಾಸ್ತ್ರೀಯಾದ ಧರ್ಮ ಅನುಷ್ಠಾನಾತ ಅನ್ಯತ್ರ ಶಾಸ್ತ್ರೀಯವಾಗಿ ಯಾವ್ಯಾವ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ಕರ್ಮಗಳು ಮತ್ತು ತನ್ಮೂಲಕವಾಗಿ ಆ ಕರ್ಮದ ಫಲಗಳು, ಆ ಕರ್ಮದ ಫಲಗಳು ಮತ್ತು ಅವಕ್ಕೆ ಅನುಕೂಲವಾದಂಥ ದೇವತಾ ಇತ್ಯಾದಿ ತತ್ಕಾರಕ್ಕೆ ಬೆಸ್ಟ್ ಪ್ರತಿಭೂತ. ಇವೆಲ್ಲವುಗಳಿಂದ ಒಳಗೂಡಿದಂತಹ ಧರ್ಮಕ್ಕಿಂತ ಬೇರೆ ಆಗಿರುವ ಆತ್ಮನನ್ನ, ಅರ್ಥ ಆಗಲಿಲ್ಲ, ಅನ್ಯತ್ರ ಏನು ಅನ್ಯತ್ರ ಶಾಸ್ತ್ರೀಯಾತ್ ಧರ್ಮಾತ್ ಅನ್ಯತ್ರ ಧರ್ಮ ಅನುಷ್ಠಾನಾತ್ ಧರ್ಮಾತ್ ಅನ್ಯತ್ರ ತತ್ಫಲಾತ್ ಅನ್ಯತ್ರ ತತ್ಕಾರಕೇಭ್ಯಶ್ಚ ಪೃಥಗ್ಭೂತಾಂ ಅನ್ಯತ್ರ. ಎಲ್ಲ ಒಂದೇ ಅರ್ಥದ, ಬೇರೆ ಆಗಿರುವ ತಥಾ. ಅಲ್ಲಿಗೆ ಮುಗಿಲಿಲ್ಲ, ಇನ್ನೂ ಏನೋ ಹೇಳೋದಿದೆ ಅವನಿಗೆ ಸ್ವಲ್ಪ ಹಿರಿಯಪ್ಪ ಅವಸರ ಮಗಳ. ತಥಾ ಅನ್ಯತ್ರ ಅಧರ್ಮಾತ್ ವಿಹಿತ ಅಕರ್ಣ ರೂಪಾತ್ ಆಲ ವಿಹಿತ ಅಕರ್ಣ ರೂಪಾತ್ ಪಾಪಾತ್ ತಥಾ ಅನ್ಯತ್ರ ಅಸ್ಮಾಕೃತ ಅಕೃತಾತ್. ತಥಾ ಏನದು ತಥಾ ಇದೆಯ ಅದು ತಥಾ ವಿಹಿತ ಕರ್ಣ ರೂಪಾತ್ ಪಾಪಾತ್ ಮತ್ತು ಮುಂದೇನಿದೆ ಕೃತ ಕೃತಾತ್ ತಥಾ ಅನ್ಯತ್ರ ಇದೆಯಾ? ತಥಾ ಅನ್ಯತ್ರ ಅಲ್ಲಿ ಸ್ವಲ್ಪ ಬರ್ಕೊಳ್ರಿ. ಅಧರ್ಮಾತ ಇಸ್ ಈಕ್ವಲ್ ಟು ವಿಹಿತ ಅಕರ್ಣ ರೂಪಾತ ಪಾಪಾತ್. ವಿಹಿತ ಅಕರ್ಣ ರೂಪಾತ್ ವಿಹಿತ ಅಕರ್ಣ ರೂಪಾತ್ ಪಾಪಾತ್. ಧರ್ಮಾತ್ ಅನ್ಯತ್ರ ಏನು ಅಂತ ಹೇಳಿದ ಮೇಲೆ ಈಗ ಅಧರ್ಮಾತ್ ಅನ್ಯತ್ರ ಅಂತಂದರೆ ಅಧರ್ಮಾತ್ ಅಂದರೆ ವಿಹಿತ ಅಕರ್ಣ ರೂಪಾತ್ ಮಾಡಬೇಕಾದದ್ದನ್ನು ಮಾಡದೇ ಹೋದಾಗ ಏನು ಪಾಪವು ಪ್ರಾಪ್ತಿಯಾಗ್ತದೋ, ಐ ರಿಪೀಟ್, ಮಾಡಬಾರದ್ದನ್ನು ಮಾಡುವುದರ ಮೂಲಕವಾಗಿ ಏನು ಪಾಪಗಳು ಪ್ರಾಪ್ತವಾಗ್ತಾವೋ ಅವುಗಳನ್ನು ಅಧರ್ಮ ಅಂತ ಹೇಳಲಾಗ್ತದೆ. ಆತ್ಮ ಅಧರ್ಮದಿಂದ ಬೇರೆ ಇದ್ದಾನೆ ಅದು ನನಗೆ ತಿಳಿಸಿಕೊಡು, ಧರ್ಮದಿಂದ ಬೇರೆ ಇದ್ದಾನೆ ಅದು ನನಗೆ ತಿಳಿಸಿಕೊಡು, ಧರ್ಮ ಅಧರ್ಮಗಳಿಂದ ಆತ್ಮನು ಬೇರೆ ಆಗಿದ್ದಾನೆ ಅದನ್ನು ನನಗೆ ತಿಳಿಸಿಕೊಡು. ಅಂತರ ತಥಾ ಅನ್ಯತ್ರ ಅಸ್ಮಾತ್ ಕೃತ ಅಕೃತಾತ್, ಈ ಪ್ರಕಾರದ ಕೃತ ಅಕೃತಗಳಿಂದ ಬೇರೆ ಆಗಿರುವ ಆತ್ಮ. ಕೃತ ಅಂದ್ರೇನು, ಅಕೃತ ಅಂದ್ರೇನು? ಕೃತಂ ಕಾರ್ಯಂ, ಅಕೃತಂ ಕಾರಣಂ, ಅಸ್ಮಾದ ಅನ್ಯತ್ರ. ಕೃತಂ ಅಂದರೆ ಈಗಾಗಲೇ ಉಂಟಾದದ್ದು ಕಾರ್ಯಂ. ಅಕೃತಂ ಅಂತಂದರೆ ಕಾರಣಂ, ಉಂಟಾದದ್ದು ಮತ್ತು ಉಂಟಾಗದೇ ಇದ್ದಂಥ. ಆತ್ಮ ಉಂಟಾದದ್ದು ಏನು? ಆತ್ಮ ಕಾರಣ, ಆತ್ಮನಲ್ಲಿ ಕಾರ್ಯ ಕಾರಣ ಭಾವ, ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ. ಅದಕ್ಕೆ ಕೃತ ಅಕೃತ ಅನ್ಯತ್ರ ಭವ್ಯಾಚ. ಭೂತಾಚ ಕಿಂಚ ಅನ್ಯತ್ರ ಭೂತಾಚ ಅತಿಕ್ರಾಂತಾತ್ ಕಾಲಾತ್ ಭವ್ಯಾಚ ಭವಿಷ್ಯತಶ್ಚ ತಥಾ ವರ್ತಮಾನಾತ್. ಭೂತಕಾಲದಿಂದ ಬೇರೆ ಆದಂತಹ ಅತಿ, ಭೂತಕಾಲ ಅಂದ್ರೇನು? ಅತಿಕ್ರಾಂತಾತ್, ಈಗಾಗಲೇ ಕಳೆದೋಗಿರುವಂತಹ ಕಾಲ. ಭವ್ಯಾಚ ಅಂತಂದರೆ ಇನ್ನೂ ಉಂಟಾಗಬೇಕಾದ ಕಾಲ. ತಥಾ ವರ್ತಮಾನಾತ್ ಅಂದ್ರೇನು? ಈಗ ಇದ್ದಂಥ ಕಾಲ. ಕಾಲತ್ರಯೇಣ ಯತ್ ನ ಪರಿಚ್ಛಿದ್ಯತೆ ಇತ್ಯರ್ಥ. ಈಗ ಆತ್ಮನನ್ನು ಯಾವ ಕಾಲದಲ್ಲಿ ಲೆಕ್ಕ ಹಾಕೋಣ? ಸ್ವಲ್ಪ ತಲೆ ಓಡಿಸ್ರಿ. ವರ್ತಮಾನದಲ್ಲಿ ಹಾಕಿ ಬರೋದಿಲ್ಲ, ಇದಾನೆ. ವರ್ತಮಾನದಲ್ಲಿ ಯಾಕೆ ಆತ್ಮನನ್ನು ನಾವು ಲೆಕ್ಕ ಹಾಕಲಿ ಬರೋಂಗಿಲ್ಲ? ಆತ್ಮನ ಇರುವಿಕೆಯನ್ನು ವರ್ತಮಾನ ಕಾಲದಲ್ಲಿ ಯಾಕೆ ಲೆಕ್ಕ ಹಾಕಲಿಕ್ಕೆ ಬರೋದಿಲ್ಲ? ಸಿಂಪಲ್ ಲಾಜಿಕ್ ಪಟ್ ಅಂತ ಹಿಂದೆ ಇದ್ದಿಲ್ಲ ಅಂತ ಆಗ್ತದೆ, ಅದು ಮುಂದಿನ ಇರಲಿಕ್ಕಿಲ್ಲ ಅಂತ ಆಗ್ತದೆ. ಆದ್ದರಿಂದ ಯಾವ ಕಾಲದ ಮಿತಿಗೂ ಆತ್ಮನು ಸಿಗೋದಿಲ್ಲ. ಪರವಾಗಿಲ್ಲ, ಸುಜಾತ ಲಾಜಿಕ್ ವೆರಿ ಗುಡ್. ಕಾಲತ್ರಯೇಣ ಯತ್ನ ಪರಿಚ್ಛಿದ್ಯತೆ ಇತ್ಯರ್ಥ. ಮೂರು ಕಾಲದಿಂದಲೂ ಕೂಡ ಯಾವುದು ಪರಿಮಿತಿಗೆ ಒಳಪಡಿಸಲು ಸಾಧ್ಯವಿಲ್ಲವೋ, ಮೂರು ಕಾಲದ ಪರಿಮಿತಿಗೆ ಯಾವುದನ್ನು ಒಳಪಡಿಸಲು ಸಾಧ್ಯವಿಲ್ಲ. ಹಾಗೆ ಬರ್ಕೊಡಿ, ಮೂರು ಕಾಲದ ಪರಿಮಿತಿಯಲ್ಲಿ ಯಾವುದನ್ನು ಒಳಪಡಿಸಲು ಸಾಧ್ಯವಿಲ್ಲವೋ ಅಂತ ಅರ್ಥ. ಇತ್ಯರ್ಥ ಯದಿ ಈದೃಶಂ ವಸ್ತು, ಯದಿ ಯದೀದೃಶಂ ವಸ್ತು ಸರ್ವ್ಯವಹಾರಗೋಚರಾತೀತಂ ಪಶ್ಯಸಿ ಜಾನಾಸಿ ತದ್ವದ ಮಹ್ಯಂ. ಈ ಪ್ರಕಾರವಾಗಿ ಯಾವುದೇ ವಸ್ತು ವ್ಯವಹಾರಕ್ಕೆ ಒಳಪಡದೇ ಇರುವಂತಹ ಯಾವುದೇ ವ್ಯವಹಾರದ ವಸ್ತುಗಳಿಗೆ ಒಳಪಡದೇ ಇರುವಂತಹ, ಅವುಗಳೆಲ್ಲವನ್ನು ಮೀರಿರುವಂತಹ ಯಾವ ಆತ್ಮನನ್ನು ತ್ವಂ ಜಾನಾಸಿ ಪಶ್ಯಸಿ, ಅದನ್ನು ನೀನು ಸ್ಪಷ್ಟವಾಗಿ ಕಂಡುಕೊಂಡಿದ್ದೀಯೋ, ತದ ಮಯ್ಯಂ ವಧ, ಅದನ್ನು ನನಗೆ ಹೇಳಿಕೊಡು, ಅದನ್ನೇ ನನಗೆ ಹೇಳು. ಮತ್ತೆ ಇನ್ನೊಂದು ಕಿತ್ತಾಪತ್ತಿ ಮಾಡಬೇಡ. ಇತ್ತೀವಂ ಪೃಷ್ಟವತೆ ಮೃತ್ಯು ಉವಾಚ ಪೃಷ್ಠಂ ವಸ್ತು ವಿಶೇಷಣಾಂತರಂ ಚ ವಿವಕ್ಷನ್. ಈ ಪ್ರಕಾರವಾಗಿ ಯಾವ ನಚಿಕೇತನು ಆ ಮೃತ್ಯುವನ್ನು, ಮೃತ್ಯು ದೇವತೆಯನ್ನು, ಯಮರಾಜನನ್ನು ಅವನು ಕೇಳಿದಂಥವನಾಗಿದ್ದಾನೋ, ಅಂತಹ ವಸ್ತು ವಿಶೇಷಣಗಳಿಂದ ಹೇಳಲ್ಪಟ್ಟಂತಹ ವಸ್ತುವನ್ನು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಇಲ್ಲಿ ವಿಶೇಷಣ ಸಹಿತವಾಗಿ ಯಮರಾಜನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಶ್ಲೋಕ ಪ್ರಾರಂಭವಾಗ್ತದೆ. ಸರ್ವೇ ವೇದಾಯತ್ ಪದಮಾಮನಂತಿ ತಪಾಗುಂಸಿ ಸರ್ವಾಣಿ ಚ ಯದ್ವದಂತಿ. ಯದಿಚ್ಛಂತು ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಗುಂ ಸಂಗ್ರಹೇಣ ಬ್ರವೀಮಿ. ಓಮಿದ್ದೇತತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.